ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಜನವರಿ ಋಷ್ಯ ಶುಕ್ಲ ಚತುರ್ಥಿ ಬುಧವಾರ ರಾಕಾಲ ಲಾಟು ಹರೀಶ ರಾಮಲಾಲ ಮಾಸ್ಟರ್ ಮಾಷಯ ಶ್ರೀರಾಮಕೃಷ್ಣರೊಡನೆ ದಕ್ಷಿಣೇಶ್ವರದಲ್ಲಿ ವಾಸವಾಗಿದ್ದಾರೆ. ಸುಮಾರು 3 ಗಂಟೆಯ ಸಮಯದಲ್ಲಿ ಪರಮಹಂಸರು ತಮ್ಮ ಕೊಠಡಿಯ ಪಶ್ಚಿಮ ವರಾಂಡದಲ್ಲಿ ಕುಳಿತು ಒಬ್ಬ ತಾಂತ್ರಿಕ ಭಕ್ತನೊಡನೆ ಮಾತನಾಡುತ್ತಿರುವುದು ಮಾಸ್ಟರ್ ಮಹಾಶಯ ಕಣ್ಣಿಗೆ ಬಿತ್ತು. ಆತ ಕಾಷಾಯ ವಸ್ತ್ರಧಾರಿಯಾಗಿದ್ದ. ಆತ ಅಂದ್ರೆ ಆ ತಾಂತ್ರಿಕ. ಪರಮಹಂಸರು ಮಾಸ್ಟರಿಗೆ ಹೇಳಿದರು ತಮ್ಮ ಹತ್ರ ಕುಳಿತುಕೊಳ್ಳುವಂತೆ. ಬಹುಶಃ ಪರಮಹಂಸರು ತಾಂತ್ರಿಕ ಭಕ್ತನೊಡನೆ ಮಾತುಕತೆಯಾಗುತ್ತ ಮಾಸ್ಟರ್ನಿಗೂ ತಿಳುವಳಿಕೆ ಕೊಡಬೇಕು ಅಂತ ಇದ್ದಾರೆ ಅಂತ ಕಾಣುತ್ತೆ ಅಂತ ಮಾಸ್ಟರ್ ಮಾಷಿದರು. ಮಹಿಮ ಚಕ್ರವರ್ತಿ ಆ ತಾಂತ್ರಿಕ ಭಕ್ತನನ್ನ ಪರಮಹಂಸರ ಹತ್ತಿರಕ್ಕೆ ಕಳುಹಿಸಿದ್ದ. ಮಹಿಮ ಚಕ್ರವರ್ತಿ ಅಂತಹ ಭಕ್ತ ಆ ತಾಂತ್ರಿಕ ಭಕ್ತನನ್ನ ಪರಮಹಂಸರ ಹತ್ತಿರಕ್ಕೆ ಕಳಿಸಿದ್ದಂತೆ. ಅಂದ್ರೆ ಆ ತಾಂತ್ರಿಕ ಭಕ್ತನಲ್ಲಿ ಏನೋ ಒಂದು ವೈಶಿಷ್ಟ್ಯವನ್ನ ವಿಶೇಷತೆಯನ್ನ ಈ ಮಹಿಮ ಚಕ್ರವರ್ತಿ ಕಂಡುಕೊಂಡಿದ್ದ ಅಂತ ಅರ್ಥ. ತಾನು ಕಂಡುಕೊಂಡಂತಹ ಆ ಒಂದು ಮಹಿಮೆ ಶ್ರೀರಾಮಕೃಷ್ಣರಿಂದ ಮಂಜೂರಾಗಬೇಕು. ಶ್ರೀರಾಮಕೃಷ್ಣರು ಇವನ ಬಗ್ಗೆ ಏನು ಹೇಳುತ್ತಾರೆ ಅನ್ನುವ ಅಭಿಪ್ರಾಯವನ್ನ ಪಡೆದುಕೊಳ್ಳಬೇಕು ಅಂತನ್ನುವ ಉದ್ದೇಶ ಕೂಡ ಅಲ್ಲಿರಬಹುದು. ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶವನ್ನ ನಾವು ಗಮನಿಸಬೇಕು. ಆತ ಬಂದಾಗ ಯಾರು ಆ ತಾಂತ್ರಿಕ ಭಕ್ತ ಬಂದಾಗ ಶ್ರೀರಾಮಕೃಷ್ಣರು ಮಾಸ್ಟರ್ ಮಹಾಶಯನನ್ನ ತಮ್ಮ ಹತ್ತಿರ ಉಳಿಸಿಕೊಳ್ಳುವಂತೆ ಹೇಳದಂತೆ. ಯಾಕೆ ಅಂತನ್ನೋದನ್ನ ಮಾಸ್ಟರ್ ಮಹಾಶಯನೇ ಬರೆದಿದ್ದಾನೆ. ಬಹುಶಃ ಶ್ರೀರಾಮಕೃಷ್ಣರು ತಾಂತ್ರಿಕ ಭಕ್ತನೊಡನೆ ಮಾತುಕತೆಯಾಗುತ್ತ ಮಾಸ್ಟರಿಗೂ ತಿಳುವಳಿಕೆ ಕೊಡಬೇಕು ಅಂತ ಇದ್ದಾರೆ ಅಂತ ಕಾಣುತ್ತೆ. ತಾಂತ್ರಿಕ ಸಾಧನೆಯ ಸಂಬಂಧವಾಗಿ ತಿಳುವಳಿಕೆ ಕೊಡುವಂತಾಗಿರ್ಬೋದು. ಸಾಮಾನ್ಯತಃ ಸಾಧನೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಡುವಂತಹದ್ದು ಇರಬಹುದು. ಅಂತೂ ಶ್ರೀರಾಮಕೃಷ್ಣರ ಉದ್ದೇಶ ನೋಡಿ, ಒಬ್ಬರಿಗೆ ಹೇಳ್ತಾ ಇನ್ನೊಬ್ಬರಿಗೆ ತಿಳಿಸಿಕೊಡುವಂತಹದ್ದು. ಆಮೇಲೆ ಇನ್ನೊಂದು ಅಂಶ, ಈ ತಾಂತ್ರಿಕ ಭಕ್ತ ಅಂತ ಹೇಳಿದ ತಕ್ಷಣ ನಮ್ಮ ಕರ್ನಾಟಕದ ಜನರಿಗೆ ವಿಶೇಷವಾಗಿ ಅರ್ಥ ಆಗುವುದಿಲ್ಲ, ಕೇರಳದವರಿಗೆ ಸ್ವಲ್ಪ ಮಟ್ಟಿಗೆ ಅರ್ಥವಾಗುತ್ತೆ, ಆದರೆ ತಮಿಳುನಾಡವರಿಗೆ ಮತ್ತೆ ಅರ್ಥ ಆಗೋದು ಕಷ್ಟ ಆಗುತ್ತೆ. ತಾಂತ್ರಿಕ ಅಂತಂದ್ರೆ ತಂತ್ರ ಸಾಧನೆ ಅಂತ. ಆ ತಂತ್ರ ಸಾಧನೆ ಒಂದು ಆಧ್ಯಾತ್ಮಿಕ ಸಾಧನೆ. ಅದನ್ನ ಸಾಕ್ಷಾತ್ ಪರಮೇಶ್ವರನೇ ತನ್ನ ಅರ್ಧಾಂಗಿನಿಯಾದ ಪಾರ್ವತಿ ದೇವಿಗೆ ತಿಳಿಸಿದ್ದು ಅಂತ ಈ ತರ ಬರುತ್ತದೆ. ಅದು ಒಂದು ಪ್ರಸಿದ್ಧವಾದಂತಹ ಆಧ್ಯಾತ್ಮಿಕ ಸಾಧನೆಗೆ ಅದರಲ್ಲಿ 3 ಬಗೆಯಿದೆ. ಒಂದು ಪಶುಭಾವದಿಂದ ಸಾಧನೆ ಮಾಡುವಂತಹದ್ದು, ಇನ್ನೊಂದು ವೀರಭಾವದಿಂದ ಸಾಧನೆ ಮಾಡುವಂತಹದ್ದು, ಮತ್ತೊಂದು ದೈವೀ ಭಾವದಿಂದ ಸಾಧನೆ ಮಾಡುವಂತಹದ್ದು. ಹೀಗೆ ಇದು ಬಹಳ ಮೂರು ಬಹಳ ಮುಖ್ಯವಾದಂತಹ ವಿಭಾಗಗಳು. ಈ ಪಶು ಭಾವದಿಂದ ಸಾಧನೆ ಮಾಡುವಂತಹದ್ದು ಬಹಳ ತುಚ್ಛವಾದದ್ದು, ಬಹಳ ಕಷ್ಟಕರವಾದದ್ದು. ವೀರಭಾವದ್ದು ಸ್ವಲ್ಪ ಸುಲಭ ಇರಬಹುದು. ಸಾತ್ವಿಕ ಭಾವ ಕಷ್ಟ, ಅತ್ಯಂತ ಕಷ್ಟ, ಆದರೆ ಅತ್ಯಂತ ಪರಿಶುದ್ಧವಾದಂತಹ ಮಾರ್ಗ ಅದು ಅಂತ ಶ್ರೀರಾಮಕೃಷ್ಣರು ಬಹಳ ವಿಶೇಷವಾಗಿ ಅದರ ಬಗ್ಗೆ ಹೇಳಿದ್ದಾರೆ. ಸ್ವತಃ ಶ್ರೀರಾಮಕೃಷ್ಣರು ಕೂಡ ಈ ತಾಂತ್ರಿಕ ಸಾಧನೆಗಳನ್ನ ಅತ್ಯಂತ ಶುದ್ಧ ಭಾವದಿಂದ ಮಾಡಿ ಗುರಿ ಸೇರಿದವರು. ಆದ್ದರಿಂದ ಆ ತಾಂತ್ರಿಕ ಸಾಧನೆಗೆ ಒಂದು ಮಂಜೂರಾತಿ ಶ್ರೀರಾಮಕೃಷ್ಣರಿಂದ ಸಿಕ್ಕಿದೆ. ಶಾಕ್ತ ಭಕ್ತರು ವೈಷ್ಣವೀ ಭಕ್ತರು, ವೈಷ್ಣವ ಭಕ್ತರು, ಶಾಕ್ತ ಭಕ್ತರು ವೈಷ್ಣವ ಭಕ್ತರು ಇಬ್ಬರು ಕೂಡ ಈ ತಂತ್ರ ಸಾಧನೆಯನ್ನು ಮಾಡೋದಕ್ಕೆ ವಿಭಿನ್ನವಾದ ಮಾರ್ಗಗಳೆಲ್ಲ ಇವೆ. ಹೀಗೆ ಹೋಗುತ್ತೆ ಅದರ ಕಡೆ. ಈಗ ಶ್ರೀರಾಮಕೃಷ್ಣರು ತಾಂತ್ರಿಕ ಭಕ್ತನಿಗೆ ಹೇಳ್ತಾ ಇದ್ದಾರೆ, ಮನುಷ್ಯನ ತಲೆಬುರುಡೆಯನ್ನ ಪಾತ್ರೆಯನ್ನಾಗಿ ಮಾಡಿಕೊಂಡು ಅದರಿಂದ ಮದ್ಯ ಕುಡಿಯೋದು ತಾಂತ್ರಿಕ ಸಾಧನೆಯ ಒಂದು ಅಂಗ. ಈ ಮದ್ಯವನ್ನ ಕಾರಣವಾರಿ ಅಂತ ಕರೀತಾರೆ. ಅಲ್ವೇ ಶ್ರೀರಾಮಕೃಷ್ಣರು ಇದನ್ನೆಲ್ಲ ಮಾಡಿ ಮುಗಿಸಿದವರಾದ್ರಿಂದ ತನಗೆ ಗೊತ್ತಿರುವಂತಹ ಅಂಶವನ್ನ ಮಂಡಿಸ್ತಾ ಇದ್ದಾರೆ. ಮನುಷ್ಯನ ತಲೆಬುರುಡೆಯನ್ನ ಪಾತ್ರೆಯನ್ನಾಗಿ ಮಾಡಿಕೊಂಡು ಅದರಿಂದ ಮದ್ಯ ಕುಡಿಯೋದು ತಾಂತ್ರಿಕ ಸಾಧನೆಯ ಒಂದು ಅಂಗ ಅಂತ. ಮದ್ಯ ಕುಡಿದ್ರೆ ಅದರಲ್ಲೂ ಕೂಡ ಶುದ್ಧವಾದ ಬಾಟಲ್ ಅಲ್ಲ, ಆ ಮನುಷ್ಯನ ತಲೆಬುರುಡೆ, ಅದರಲ್ಲೂ ಕುಡಿದ್ರೆ ಭಗವಂತನ ಸಾಕ್ಷಾತ್ಕಾರವಾಗುತ್ತಂತೆ. ನೋಡಿ, ಯೋಚನೆ ಮಾಡಿ, ನಾವು ಆ ಮಡಿ ಮೈಗೆ ಆ ಕೊಳಕು ಈ ಹೆಸರು ಇತ್ಯಾದಿ ಅಂತ ತುಂಬಾ ಪ್ರತೀತಿ ಪಟ್ಕೊಳ್ತಾ ಇರ್ತೀವಿ. ಇದಕ್ಕಿಂತಲೂ ಭಯಂಕರವಾದದ್ದೆಲ್ಲ ಇದೆ ಅಲ್ಲಿ. ಆದರೆ ಅದನ್ನು ಯಾವ ಭಾವದಿಂದ ಕುಡಿಬೇಕು ಅದು ಬಹಳ ಮುಖ್ಯ. ಮದ್ಯ ಕುಡಿಯತಕ್ಕಂತ ಅಭ್ಯಾಸ ಉಳ್ಳವರಿಗೆ, ಚಟ ಉಳ್ಳವರಿಗೆ, ಅಭ್ಯಾಸ ಅಂತ ಹೇಳಬಾರ್ದು, ಚಟ ಉಳ್ಳವರಿಗೆ ಆ ಮದ್ಯವನ್ನ ಗ್ಲಾಸಲ್ಲೇ ಕೊಡಬೇಕು ಅಂತೇನಿಲ್ಲ, ಬಾಟ್ಲಲ್ಲಿ ಕೊಡಬೇಕು ಅಂತೇನಿಲ್ಲ, ತಲೆಬುರುಡೆಗಳಲ್ಲಿ ಕೊಟ್ಟರು ಕೂಡ ಅವ್ರು ಕುಡಿದ್ಬಿಡ್ತಾರೆ. ಅಂದ ಮಾತ್ರಕ್ಕೆ ಅವನೇನು ಸಾಧಕರಾಗೋದಿಲ್ಲ, ಸಿದ್ಧಿ ಪಡೆಯೋದಿಲ್ಲ. ಇಲ್ಲಿ ಅದನ್ನ ಕಾರಣವಾರಿಯಾಗಿ ಭಾವಿಸಿ ಕುಡಿಬೇಕು. ಅದನ್ನ ಕಾರಣವಾರಿ ಅಂತ ಕರೀತಾರೆ ಅಲ್ವೇ ಅಂತ ಕೇಳ್ತಾ ಇದ್ದಾರೆ ಶಿವಾ. ಕಾರಣವಾರಿ ಈ ಶಬ್ದವನ್ನು ನಾವು ಇದು ಏನು, ಇದು ಎಂಥದ್ದು ಅಂತ ಯೋಚನೆ ಮಾಡಬೇಕಾಗುತ್ತೆ, ತಿಳ್ಕೊಳ್ಬೇಕಾಗುತ್ತೆ. ಇಲ್ಲದೆ ಯದ್ವಾದ್ವಾ ಅರ್ಥ ಆಗುತ್ತೆ. ಕಾರಣ ಅಂದ್ರೇನು? ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕಾರಣ ಇರುತ್ತೆ. ಒಂದು ಮಗು ಅಂತ ಆಗ್ಬೇಕಾದ್ರೆ ತಂದೆ ತಾಯಿಗಳು ಒಂದು ಕಾರಣ. ಒಂದು ಅಡುಗೆ ಅಂತ ಆಗ್ಬೇಕಾದ್ರೆ ಒಬ್ಬ ಅಡುಗೆ ಭಟ್ಟ, ಅದಕ್ಕೆ ಕಾರಣ. ಒಂದು ಅನ್ನ ಅಂತ ಆಗ್ಬೇಕಾದ್ರೆ ಅದೊಂದು ಅಕ್ಕಿ, ಕಾರಣ. ಆ ಅಕ್ಕಿ ಅಂತಿರ್ಬೇಕಾದ್ರೆ ಅದೊಂದು ಭಟ್ಟ, ಕಾರಣ. ಹೀಗೆ ಪ್ರತಿಯೊಂದು ಕಾರ್ಯಕ್ಕೂ ಹಿನ್ನೆಲೆಯಾಗಿ ಒಂದು ಕಾರಣ ಇರುತ್ತೆ. ಸೃಷ್ಟಿ ಸ್ಥಿತಿ ಪ್ರಳಯ ಅಂತ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಇಡೀ ವಿಶ್ವವೇ ಸೃಷ್ಟಿಯಾಗಿ ಸ್ಥಿತಿಯಾಗಿ ಪ್ರಳಯ ಹೊಂದುತ್ತವೆ ಅಂತ. ಆದರೆ ಸೃಷ್ಟಿ ಈ ಪ್ರಕೃತಿಯಲ್ಲಿರ್ತಕ್ಕಂಥ ಅದು ಹೇಗೆ ಸೃಷ್ಟಿ ಆಯಿತು ಅಂತ ನಾವು ಕಂಡಿಲ್ಲ. ಸ್ಥಿತಿ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಅದರ ಗತಿ ಹೇಗೆ ಹೋಗ್ತಾ ಇದೆ ಅಂತ ನಾವು ಕಾಣ್ತಾ ಇದ್ದೇವೆ. ಆದರೆ ಅದು ಪ್ರಳಯವನ್ನು ನಾವು ಕಾಣೋಕ್ಕಿಲ್ಲ. ಯಾವ ಕಾರಣ? ನಮ್ಮ ಆಯಸ್ಸು ಕೇವಲ ಅಲ್ಪ. ಆದರೆ ಮನುಷ್ಯ ಅಥವಾ ಸಕಲ ಜೀವಿಗಳ ಸೃಷ್ಟಿ ಸ್ಥಿತಿ ಪ್ರಳಯವನ್ನು ಕಾಣಬಹುದು. ಮನುಷ್ಯ ಹುಟ್ಟುತ್ತಾನೆ, ಬೆಳೀತಾನೆ, ಸ್ವಲ್ಪ ಕಾಲ ಉಳಿತಾನೆ, ಕೊಯಮಲ್ಲಿ ಕೊಳಿತಾನೆ, ಆಮೇಲೆ ಸುತ್ತ ಹೋಗ್ತಾನೆ. ಆ ಭಗವಂತನ ಅಭೂತಪೂರ್ವವಾದಂತಹ ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯ ಇಲ್ಲಿ ಕಾಣ್ತಾ ಇದೆ. ಹಾಗೆಯೇ ಮಹಾಸೃಷ್ಟಿ, ಮಹಾಸ್ಥಿತಿ, ಮಹಾಪ್ರಳಯ ಅದು ಕೂಡ ಇದೆ ಅಂತ ಭಾವಿಸೋದಕ್ಕೇನು ಕಷ್ಟವಿಲ್ಲ. ಆದರೆ ಈ ಸೃಷ್ಟಿ ಸ್ಥಿತಿ ಪ್ರಳಯಕ್ಕೆ ಕಾರಣ ಯಾರು? ಹೀಗೆ ಹೋಗುತ್ತೆ ಕಾರಣ ಯಾರು ಅಂತ, ಅದು ಪರಬ್ರಹ್ಮ ಅಥವಾ ಪರಾಶಕ್ತಿ ಅಥವಾ ಆದ್ಯಾಶಕ್ತಿ. ಆ ಆದ್ಯಾಶಕ್ತಿ ಮೂಲ ಕಾರಣ, ಆದ್ಯಾಶಕ್ತಿ ಮೂಲ ಕಾರಣ. ಆ ಮೂಲ ಕಾರಣವನ್ನ ನಾನು ನೆನಪಿಗೆ ತಂದುಕೊಡುತ್ತೆ ಈ ಮಧ್ಯ. ಯಾಕೆ ಈ ಮಧ್ಯಕ್ಕೆ ಹೆಸರೇನು? ಕಾರಣ ಅಂತ. ತಂತ್ರ ಸಾಧನೆಯಲ್ಲಿ ಅದನ್ನು ಮಧ್ಯ ಅಂತ ಕರೆಯಲಿಲ್ಲ, ಅದನ್ನು ಕಾರಣ ಅಂತ ಕರೀತಾರೆ. ಅದನ್ನು ತಂದಿಟ್ಕೊಳ್ಳೋದು ಮಾತ್ರ ಮಧ್ಯಮನೆ. ಸ್ವಲ್ಪ ಕುಡಿಯುವ ಶಾಸ್ತ್ರದ ಮೂಲಕ ಕುಡಿಯುವಂತಹದ್ದು, ಸುಮ್ಮನೆ ಘಟಘಟ ಕುಡಿಯೋದಲ್ಲ. ಅದನ್ನ ಸ್ಪರ್ಶ ಮಾಡಿದ ಮಾತ್ರಕ್ಕೇನೆ ಆ ಮಹಾಕಾರಣದ ನೆನಪಾಗಬೇಕು. ಮಹಾಕಾರಣ ಯಾರು? ಆದ್ಯಶಕ್ತಿ, ಜಗನ್ಮಾತೆ, ಅಥವಾ ವಿಷ್ಣು, ಅಥವಾ ಬ್ರಹ್ಮ, ಅಥವಾ ಬ್ರಹ್ಮ ವಿಷ್ಣು ಮಹೇಶ್ವರರು. ಮೂರು ಜನ ಹೋಗಿ ಒಬ್ಬೊಬ್ಬರನ್ನೇ ಹೆಸರುಗಳು. ವೈಷ್ಣವರು ವಿಷ್ಣುವೇ ಸೃಷ್ಟಿ ಸ್ಥಿತಿ ಪ್ರಯತ್ನ ಕಾರ್ಯವನ್ನು ಮಾಡ್ತಾನೆ ಅಂತ ಹೇಳ್ಬಿಡ್ತಾರೆ. ಶೈವರು ಶಿವನೇ ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯವನ್ನು ಮಾಡ್ತಾನೆ ಅಂತ. ಬ್ರಹ್ಮನ ಭಕ್ತರು, ಚತುರ್ಮುಖ ಬ್ರಹ್ಮನ ಭಕ್ತರು, ಅವನೇ ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯ ಅಂತ ಹೇಳ್ಬಿಡ್ತಾರೆ. ಆದ್ರೆ ಅದೇ ಪರಮಾತ್ಮನೆ ಹೇಳ್ತಾನೆ, ನಾವು ಮೂರು ಬೇರಲ್ಲ ಒಂದೇ. ಇದು ಮಹಾಕಾರಣ, ಇದನ್ನು ಬಿಟ್ಕೊಳ್ಬೇಕು. ಈ ಮಹಾಕಾರಣವನ್ನ ನಾವು ಜಗನ್ಮಾತೆಯಾಗಿ ಅಥವಾ ಬ್ರಹ್ಮ ವಿಷ್ಣು ಮಹೇಶ್ವರಾಗಿ ತಿಳ್ಕೊಂಡು ನಿಜ. ಆದರೆ ಅವರ ಸ್ವಭಾವ ಎಂಥ? ಆನಂದ ಸ್ವರೂಪ. ಇದು ನಮ್ಗೆ ಗೊತ್ತಿಲ್ಲ, ನಮ್ಗೆ ಯಾರು ಹೇಳಿದವರು ಇಲ್ಲ, ಹೇಳಿದ್ರೂ ನಮ್ಗೆ ನೆನಪುಳಿಲಿಲ್ಲ. ಆ ಆದ್ಯಶಕ್ತಿ ಆನಂದಮಯಿ. ಹೇ ಆನಂದಮಯಿ, ನನ್ನನ್ನು ನಿರಾನಂದಮಯಿ ಮೈಂದನ್ನಾಗಿ ಮಾಡಬೇಡ ಅಂತ ಆಡಲೇ ಇದೆಯಲ್ಲ. ಅವರು ಆನಂದಮಯಿ. ಆ ಕಾರಣ ಸ್ವರೂಪಿಣಿಯಾದ ಜಗನ್ಮಾತೆ ಆನಂದಮಯಿ. ನೋಡಿ ಹೇಗೆ ಒಂದನ್ನ ಹೇಳಿದ್ರೆ ಇನ್ನೊಂದನ್ನು ನೆನಪು ಮಾಡಿಕೊಂಡು ಆ ಮೂಲಕ್ಕೆ ಹೋಗುವಂತ ಕ್ರಮ ನೋಡಿ. ನಮಗೂ ಕೂಡ ಯಾವುದಾದ್ರೂ ಒಂದು ವಸ್ತುವಿನ ಹೆಸರು, ನಮ್ಮದು ಪ್ರಿಯವಾದ ವಸ್ತುವಿನ ಹೆಸರು ಹೇಳಿದ ತಕ್ಷಣ ಅದು ಎಲ್ಲಿ ಸಿಕ್ಕುತ್ತೆ ಅಂತ ಒಂದು ನೆನಪಿಗೆ ಬರೋದಿಲ್ವೇ? ಆತ ಅದನ್ನು ನಾನು ಉದಾಹರಣೆ ಕೊಟ್ಟು ಹೇಳಬೇಕಾಗಿಲ್ಲ, ನೀವೇ ಯಾವುದಾದ್ರು ಒಂದು ಉದಾಹರಣೆ ತಗೊಂಡು ಅರ್ಥ ಮಾಡ್ಕೊಳ್ಳಿ. ಅಂತೂ ಈ ಕಾರಣವಾಣಿ ಅಂತ ಹೇಳಿದ ತಕ್ಷಣ ಆ ಜಗನ್ಮಾತೆ, ಆನಂದಮಯಿಯಾದ ಜಗನ್ಮಾತೆ ನೆನಪಿಗೆ ಬರ್ತಾರೆ. ಅದಕ್ಕೋಸ್ಕರ ಅದು ಕಾರಣವಾಣಿ ಅಂತ ಹೆಸರಿಡಲಾಗಿದೆ. ಆ ಆನಂದ ನೆನಪಿಗೆ ಬಂದಾಗ ಮನಸ್ಸು ಆನಂದಮಯವಾಗುತ್ತೆ. ಅದು ಸಾಧನೆಯ ಉದ್ದೇಶ, ಆನಂದ ಪಡತಕ್ಕಂಥದ್ದೇನ ಆಯಾಸ ಪಡ್ತಕ್ಕಂಥದ್ದಲ್ಲ. ಆಧ್ಯಾತ್ಮಿಕ ಸಾಧನೆಯ ಉದ್ದೇಶ ಆನಂದ ಪಡ್ತಕ್ಕಂಥದ್ದೇ ಹೊರತು ಆಯಾಸ ಪಡ್ತಕ್ಕಂಥದ್ದಲ್ಲ. ಹೀಗೆ ಆ ಮಹಾಕಾರಣದ ನೆನಪು ಆಗ್ಬೇಕು, ಆದ್ರ ಮನಸ್ಸಿಗೆ ಶಿಕ್ಷಣ ಕೊಡಬೇಕು. ಅದೇ ಸಾಧನೆ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣರು ಯಾವಾಗ ಆ ಮದ್ಯವನ್ನು ಕಾರಣವಾಗಿ ಎಂದು ಕರೀತಾರೆ ಅಲ್ವೇ ಅಂತ ಹೇಳಿದಾಗ ತಾಂತ್ರಿಕ ಹೇಳ್ತಾರೆ ಹೌದು ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ ಆ ಪಾತ್ರೆಯಿಂದ ಹನ್ನೊಂದು ಸಲ ಅಲ್ವೇ, ಆ ಪಾತ್ರೆಯಿಂದ ಹನ್ನೊಂದು ಸಲ ಅಲ್ವೇ ಅಂದ್ರೆ ಹನ್ನೊಂದು ಚಮಚ ಕುಡಿಬೇಕು ಅಂತ. ತಾಂತ್ರಿಕ ಹೇಳ್ತಾನೆ ಇಲ್ಲ, ಕೇವಲ ಮೂರು ತೊಲ ಪ್ರಮಾಣದಷ್ಟು ಮಾತ್ರ ಶವ ಸಾಧನೆಗಾಗಿ ಅಷ್ಟೇ, ಉಳಿದ್ರೆ ಸಾಕಾಗುತ್ತೆ ಅಂತ. ಅದು ಅವನ ಒಂದು ವಿಧಾನ, ಶವ ಸಾಧನೆಗಾಗಿ ಅಂತ. ಇದೊಂದು ಶಬ್ದ ನೋಡಿ, ಶವ ಸಾಧನೆ. ಒಂದೊಂದು ಶಬ್ದವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಕೆ ಎಷ್ಟಿರುತ್ತೆ? ಅದು ಮೂರ್ತ ತಗೊಳ್ತುಕೊಳ್ಳಿ ಅದೆಷ್ಟೇ ಇರಲಿ ಅದು ಬೇರೆ ವಿಚಾರ. ಇಲ್ಲಿ ಶವ ಸಾಧನೆ ಅಂತ ಒಂದು ಬಂದ್ಬಿಡ್ತಲ್ಲ, ಶವ ಸಾಧನೆಯ ವೇಳೆಗೆ ಈ ಎಲ್ಲ ಪಂಚಮಕಾರಗಳು ಅಲ್ಲಿ ಸುತ್ತಮುತ್ತ ಇರಬೇಕು. ಪಂಚಮಕಾರಗಳು ಆ ಸಾಧನೆಯ ದ್ರವ್ಯಗಳು, ಅವುಗಳನ್ನ ಭಗವತ್ ಭಾವನೆಯಿಂದ ಸ್ವೀಕರಿಸುತ್ತಾ ಮನಸ್ಸನ್ನ ಭಗವನ್ ಮಯವನ್ನಾಗಿ ಮಾಡಿಕೊಳ್ಬೇಕು ಅಂತ ಕ್ರಮ ಇರುತ್ತೆ. ಈಗ ಶವ ಸಾಧನೆ ಅಂತ ಹೇಳಿದ್ರೇನು? ಪಂಚಮುಂಡಾಸನ, ಐದು ಪ್ರಾಣಿಗಳ ಮುಂಡವನ್ನ ಕೆಳಗಡೆ ಕೂತು ಅದರ ಮೇಲೆ ಕುಳಿತು ಆಸನ ಮಾಡುವಂತಹದ್ದು. ಇನ್ನೊಂದು ಏನಂತಂದ್ರೆ ಮನುಷ್ಯನ ಶರೀರವನ್ನ ಆಸನವಾಗಿ ಅಂದ್ರೆ ಸಪ್ತ ಶರೀರವನ್ನ ಹೆಣವನ್ನ ಅಂದ್ರೆ ಸರಿಯಾದ ತಾಯ ಮನುಷ್ಯನ ಹೆಣವನ್ನ ಇಟ್ಟುಕೊಂಡು ಅದರ ಮೇಲೆ ಕುಳಿತುಕೊಂಡು ಸಾಧನೆ ಮಾಡುವಂತ ಶ್ರೀರಾಮಕೃಷ್ಣ ಹಲವಾ ಸತಿ ಹೇಳಿದ್ದಾರೆ. ಆ ಶವ ಸಾಧನೆ ಮಾಡುವಾಗ ಆ ಸಾಧಕನ ಬಲದಿಂದಾಗಿ ಆ ಶವ ಇದೆಯಲ್ಲ ಅದು ಆಗಾಗ ಆ ಬಾಯಿ ಬಿಡುತ್ತಂತ ಹಾಗೆ ಹೆದರ್ಕೋ ಬರ್ತಂತೆ. ಅದು ಒಂದಿಷ್ಟು ಕಡಲೆ ಪುರಿ ಇಟ್ಕೊಂಡಿರ್ತಕ್ಕಂತೆ ಅದನ್ನ ಹಾಗಾಗ ಅದು ಬಾಯಿ ಹಾಕಿ ಅದು ಅದನ್ನ ಹಿಂದ ಆಗಿರುತ್ತದೆ ಬಾಯಿ. ಈ ಶವ ಸಾಧನೆ ಅಂತ ಹೇಳೋದನ್ನ ಆ ತಾಂತ್ರಿಕರು ಮಾಡ್ತಾರೆ. ಅದೆಂತ ಸಾಧನೆ ಇದೋ ಅಂತ ನಾವೆಲ್ಲ ಮೂಗು ಮುರಿಬೋದು. ಏನಪ್ಪ ಹೆಣದ ಮೇಲೆ ಕುತ್ಕೊಳ್ಳೋದು, ಅದು ಮಾಹಿತಿ ತೆರೆಯುವಂತೆ, ಇದರಲ್ಲೇ ಪುರಿ ಹಾಕುವಂತೆ. ಆದ್ರೆ ನಾವು ದಿನ ಬೆಳೆದಾದ್ರೂ ಅದೇ ಶವ ಸಾಧನೆ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಗೊತ್ತೇ. ನಮ್ಮ ಹತ್ರ ಇದೆಯಲ್ಲ ಈ ಶವ, ಈ ದೇಹ ಇನ್ನೇನು ತಿಳ್ಕೊಂಡ್ವಿ ಶವ, ಇದರ ಒಳಗಡೆ ನಾವು ಕೂತಿದ್ದೇವೆ. ಈ ಶವ ನಮ್ಮ ಸಾಧನೆಯಿಂದ ನಾವೇನು ಸಾಧನೆ ಮಾಡ್ತೀವಿ, ಅಂಗ ಸಾಧನೆ ಮಾಡ್ತಿರ್ಬೋದು ಬಹುಶಃ ಅಷ್ಟೇ. ಅಂತೂ ಇದು ಬೆಳೆದಾದ್ರೆ ನಮ್ದು ಏನೊಂದು ಸಾಧನೆ ಇರುತ್ತೆ. ಪರಿಣಾಮವಾಗಿ ಈ ಶರೀರ ಇದೆಯಲ್ಲ ಅದು ಹಸಿವಾಗುತ್ತೆ, ಬೆಳೆದಾದ ಕೂಡಲೇ ಬಾಯಿ ಬಿಡುತ್ತೆ. ಹಾಗೊಂದಿಷ್ಟು ಬಿಸಿ ಬಿಸಿ ಕಾಫಿ ಹಾಕಬೇಕು, ಉಪ್ಪಿಟ್ಟು ಇಡ್ಲಿ ಎಣ್ಣೆ ಏನ್ ಬೇಕಾದ್ರೆ ಮಾಡ್ಕೊಂಡು ಹಾಕಿಕೊಳ್ಬೇಕು. ಆದ್ರೆ ಆಮೇಲೆ ಮಧ್ಯಾಹ್ನ ಮತ್ತೆ ಅದು ಬಾಯಿ ಬಿಡುತ್ತೆ, ಮತ್ತೆ ಹಾಕಬೇಕು. ಪುನಃ ಸಂಜೆ ಪುನಃ ಮಧ್ಯೆ ಮಧ್ಯೆ ಅದಕ್ಕೆ ಹಾಕ್ತಾ ಇರ್ತೀವಿ. ಇದನ್ನ ಹಾಕೋದು ಬಹಳ ಆನಂದ. ಈ ಶವಕ್ಕೆ ಹಾಕೋದಕ್ಕೆ ನಮ್ಗೆ ಬಹಳ ಆನಂದ. ಯಾತಕ್ಕೆ ತೆರೆದ್ರೆ ಆ ಶವವು ನಾವು ಒಂದೇ ಆಗಿರ್ತೀವಿ. ಆ ಶವ ತಿನ್ನುವಾಗ ನಾವೇ ತಿಂತಾ ಇರ್ತೀವಿ. ಇಲ್ಲಿ ಈ ಬಗೆಯ ತಾದಾತ್ಮ್ಯ ಇದೆ, ಅಲ್ಲಿ ಆ ತಾದಾತ್ಮ್ಯ ಇಲ್ಲ. ಅದು ಶವ ಅಂತ ಅದು ಚೆನ್ನಾಗಿ ಗೊತ್ತು. ಆದ್ರಿಂದ ಅದು ಒಂದಿಷ್ಟು ಹಾಕಿಬಿಟ್ಟು ಅವನು ತನ್ನ ಧ್ಯಾನದಲ್ಲಿ ಮಗ್ನಾಗಿರ್ತಾನೆ ಅಥವಾ ಪೂಜೆಯಲ್ಲಿ ಮಗ್ನಾಗಿರ್ತಾನೆ. ನಾವು ಕೂಡ ಅದರಲ್ಲೇ ಇದಕ್ಕೆ ಒಂದಿಷ್ಟು ಹಾಕಿ ನಮ್ಮ ಪೂಜೆಯಲ್ಲಿ ಕೂತ್ಬಿಡ್ಬೇಕು. ಈ ಶರೀರ ಕಾರ್ಯಕ್ರಮ ಕೊಡಬಾರ್ದು. ಇದು ಸಾಧನೆ. ಕಬೀರ್ದಾಸ್ ಹೇಳ್ತಾರೆ, ಈ ಶರೀರ ಅಂತಕ್ಕಂಥದ್ದು ಒಂದು ಬೊಗಳುವ ನಾಯಿ ಇದಾಗಿದೆ. ಅದು ಬೊಗಳುವಾಗ ಅದಕ್ಕೊಂದು ಚೂರು ರೊಟ್ಟಿ ಹಾಕಿಬಿಡ್ಬೇಕು. ಅದು ಪಾಡಿ ತಿಂತಾವು, ನಮ್ಮ ಪಾಡಿಗೆ ಬಿಡುತ್ತೆ. ನಾವು ಎಷ್ಟು ಬೇಕಾದ್ರೂ ನಮ್ಮ ಸಾಧನೆಯಲ್ಲಿ ಮಗ್ನಾಗಿರ್ಬೋದು ಅಂತ ಒಂದು ಮಾತಾಡ್ತಾರೆ. ಬಹಳ ಸ್ವಾರಸ್ಯವಾಗಿದೆ ನೋಡಿ. ಅದೇ ತಂತ್ರ ಸಾಧನೆಯ ಮಾತೆಯಲ್ಲಿ ಬಂತಲ್ಲ, ಅದನ್ನೇ ಇನ್ನೊಬ್ಬ ಕ್ರಿಶ್ಚಿಯನ್ ಸೈಂಟ್ ಕ್ರಿಸ್ತ ಸಂತ ಒಬ್ಬ ಹೇಳ್ತಾನೆ, ಈ ಶರೀರ ಅಂತ ಹೇಳ್ತಕ್ಕಂಥದ್ದು ಬ್ರದರ್ ಆಶ್ ಸೋದರ ಕತ್ತೆ. ಇದನ್ನ ಆಗಾಗ ಉಪಚಾರದಿಂದ ನೋಡಿಕೊಂಡು ಸಂದರ್ಭ ಬಂದ್ರೆ ಆ ಕತ್ತೆಗೆ ಒಂದು ಲತ್ತೆ ಕೊಟ್ಟು ಅದನ್ನ ಹತೋಟಿಯಲ್ಲಿ ಇಟ್ಟಿರ್ಬೇಕಾಗತ್ತೆ, ಮತ್ತು ನಮ್ಮ ಸಾಧನೆ ನಾವು ಮಗ್ನಾಗಿರ್ಬೇಕಾಗತ್ತೆ ಅಂತ. ಅದ ಹೀಗೆ ಭಗವತಿಯ ಸಾಧಕರು ಈ ಶರೀರ ಅಂತಿರ್ತಕ್ಕಂಥ ಶವದ ಕುರಿತಾಗಿ ಮಾತುಗಳನ್ನು ಆಡ್ತಾರೆ. ತಂತ್ರ ಸಾಧನೆಯಲ್ಲಿ ಈ ಶರೀರವನ್ನ ಶರೀರ ಬುದ್ಧಿಯನ್ನ ದೇಹ ಮನೋಭಾವನೆಯನ್ನ ಮೀರಿ ನಡೆಯೋದು ಹೇಗೆ ಅಂತನ್ನೋದ್ರ ಬಗ್ಗೆ ಒಂದು ಸಾಧನಾ ಪ್ರಣಾಳಿಯೇ ಇದೆ. ಸಾಧನಾ ಪ್ರಣಾಳಿಯೇ ಇದೆ. ಅದನ್ನ ಬಹಳ ಶಿಸ್ತುಬದ್ಧವಾಗಿ ಅಭ್ಯಾಸ ಮಾಡಬೇಕಾಗುತ್ತೆ. ಯಾರು ಇಲ್ಲಿ ಅಭ್ಯಾಸ ಮಾಡಬೇಕಾಗಿಲ್ಲ, ಬಹಳ ಕಷ್ಟಕರವಾದ್ದು. ಎಷ್ಟೇ ಎಚ್ಚರಿಕೆಯಲ್ಲಿ ಹೋದರೂ ಕೂಡ ಮನುಷ್ಯ ಮುಳುಗೋಗ್ಬಿಡ್ತಾನದಲ್ಲಿ. ಸ್ತ್ರೀ ಪುರುಷ ಇಬ್ರು ಸೇರಿ ಮಾಡ್ತಕ್ಕಂತಹ ಸಾಧನೆ ಆದ್ರಿಂದ ಅದು ಮನುಷ್ಯನನ್ನ ಸಾಮಾನ್ಯವಾಗಿ ದಾರಿ ತಪ್ಪಿಸುತ್ತಲೇ ಇರ್ತದೆ. ಆದ್ರಿಂದ ಅದನ್ನ ತಿಳ್ಕೊಂಡ್ರೆ ಸಾಕು, ಮಾಡಕ್ಕೆ ಹೋಗ್ಬೇಕಾಗಿಲ್ಲ. ಅಂತೂ ಈ ಶವ ಸಾಧನೆ ತಿಳ್ತಕ್ಕಂಥದ್ದು ಯಾತಕ್ಕೋಸ್ಕರ ಅಂದ್ರೆ ಶರೀರ ಭಾವನೆಯನ್ನ ಮೀರಿ ಅಥವಾ ದೇಹ ಭಾವನೆಯನ್ನ ಮೀರಿ ದೇವ ಭಾವನೆಯನ್ನ ರೂಢ ಮೂಲ ಮಾಡಿಸಿಕೊಳ್ಳೋದಕ್ಕೋಸ್ಕರ ತಾಂತ್ರಿಕ ಅದನ್ನ ಹೇಳ್ತಾನೆ. ಹಾಗೆ ಶ್ರೀರಾಮಚಂದ್ರೆ ನಾನು ಮದ್ಯವನ್ನು ಮುಟ್ಟುವ ಹಾಗೂ ಇಲ್ಲ, ನಾನು ಮದ್ಯವನ್ನ ಮುಟ್ಟುವ ಹಾಗೂ ಇಲ್ಲ ಅಂತ. ಸಾಧನೆ ಮಾಡುವಾಗ ಒಂದು ತೊಟ್ಟನ್ನು ಹೇಗೆ ಮುಟ್ಟಿ ಹಣೆಗೆ ಮುಗಿಸ್ಕೊಂಡಿದ್ದೇನೆ, ಕೆಲವರು ಹೀಗೆ ಸಿಂಪಡಿಸ್ಕೊಳ್ಳೋದು ಉಂಟು ನನಗೆ. ಯಾಕೆಂದ್ರೆ ಅದು ಗೌರವ ಕೊಡ್ಬೇಕಿರುತ್ತೆ. ಅದರಿಂದ ಉಂಟಾಗತಕ್ಕಂತಹ ತೊಂದರೆಯಿಂದ ನಾವು ಪಾರಾಗೋದಕ್ಕೋಸ್ಕರ ಅದಕ್ಕೆ ಗೌರವ ಕೊಡೋದು. ನೋಡಿ, ಮೂರ್ಖರನ್ನ ನಾವು ಮಾತಾಡ್ತಾ ಹೋಗ್ತಿದ್ದೆ, ಕೋಪದಿಂದ ಮಾತಾಡಬೇಕು. ಏನಣ್ಣ ಚೆನ್ನಾಗಿದೆಯಾ ಮೊದಲೇ ಮಾತಾಡಬೇಕು. ಹ್ಯಾಗೋ ಮಾಯಿಂದ ಅವನು ಕಳಿಸ್ಬಿಟ್ಟು ಕಟ್ಲಾಗಿ ಏನಾದ್ರು ಹೋಗಲಿ ತೊಲಗಾ ಕಡೆ ಅಂತೇನಾದ್ರು ಹೇಳಿದ್ರು. ಬೇರೇನು ಕೆಲಸ ಇಲ್ಲ ನೋಡಿ, 24 ಗಂಟೆ ನಿಮ್ಮನ್ನು ಬೈತಾ ಇರ್ತಾನೆ. ದಾರಿ ದಾರಿ ಎಲ್ಲೆಲ್ಲಿ ನೋಡಿದ್ರು ಅವ್ನು ಬೈತಾ ಇರ್ತಾನೆ. ಜನರಿಗೆಲ್ಲ ಅನ್ಸುತ್ತೆ ಏನೋ ಇವರು ಹೆಚ್ಚುಕಡೆ ಮಾಡಿರ್ತೀವಿ ಅವನಿಗೆ ಕಾಣುತ್ತೆ, ಅದಕ್ಕೋಸ್ಕರ ಅವ್ನು ಬೈತಾ ಇದ್ದಾನೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಪಾಪ ಅವ್ರಿಗೆ ಪೂರ್ವ ಅಪರ ಏನು ಗೊತ್ತಿರುತ್ತೆ ಜನರಿಗೆ. ಅದರಿಂದ ಮೂರ್ಖರನ್ನ, ದುಷ್ಟರನ್ನ, ಕುಡುಕರನ್ನ, ಹುಚ್ಚರನ್ನ ಸುಮ್ಮನೆ ಸುಮ್ಮನೆ ಎದುರಾಕೊಳ್ಬಾರ್ದು ಅಂತ ಶ್ರೀರಾಮಕೃಷ್ಣ ಒಂದ್ ಕಡೆ ಹೇಳಿದ್ದಾರೆ. ಹಾಗೇನೇ ಈ ಮದ್ಯ, ಮಾಂಸ, ಮಹಿಳೆ ಇತ್ಯಾದಿ ಎಲ್ಲ ಪಂಚ ಮುಖಾರಗಳೆಲ್ಲ ಇದೆಯಲ್ಲ, ಅವುಗಳನ್ನ ಎದುರಾಕೋಬಾರ್ದು, ಕೈ ಮುಕ್ಕೊಂಡೇ ಇರಬೇಕು. ಅದಕ್ಕೋಸ್ಕರ ಆ ಬಗ್ಗೆ ಸಾಧನ ಅದು ಶ್ರೀರಾಮಕೃಷ್ಣ ಈಗ ಯಾವ ಚಿಂತಿಸಿದ್ದಾರೆ, ಆ ಮದ್ಯವನ್ನ ಮುಟ್ಟು ಹಾಕುವುದಂತೆ. ಯಾಕೆ ಮುಟ್ಟು ಹಾಕಿಲ್ಲ ಅಂದ್ರೆ ಅಸಹ್ಯವಾದಂತೆ ಅಲ್ಲ, ಮುಟ್ಟುಕ್ಕಿಂತ ಮೊದಲೇ ಅವ್ರು ಸಮಾಧಿಸ್ತಾರಾಗಿತ್ತು. ಅದನ್ನ ನೋಡಿ ಆ ಸಾಂಸ್ಕೃತಿಕ ಹೇಗೆ ಅರ್ಥ ಮಾಡ್ಕೊಂಡಿದ್ದಾನೆ ಅಂತಂದ್ರೆ, ಹೇಳ್ತಾನೆ ನಿಮ್ಮದು ಸಹಜಾನಂದ, ಅದು ದೊರೆತದ್ದೇ ಆದ್ರೆ ಬೇರೆ ಏನ್ ಬೇಕಾಗೋದಿಲ್ಲ. ಈ ಪಂಚಮಕಾರಾದಿಗಳಾಗಲಿ ಈ ಸಾಧನೆಗಳಾಗಲಿ ಯಾಕೆ ಬೇಕು, ನೀವು ಸಹಜಾನಂದದಲ್ಲೇ ಇದ್ದೀರಿ, ಸದಾ ಆ ಬ್ರಹ್ಮಾನಂದದಲ್ಲೇ ಭಗವದಾನಂದದಲ್ಲೇ ಇದ್ದೀರಿ, ನಿಮ್ಗೆ ಇವೆಲ್ಲ ಬೇಕಾಗೋದಿಲ್ಲ ಅಂತಲ್ಲ. ನಾನು ಎಷ್ಟು ತಿಳ್ಕೊಂಡಿಲ್ಲ ನೋಡಿ, ನಮ್ದು ಸಂತೋಷ ಬರುತ್ತೆ, ನಮ್ಮ ರಾಮಕೃಷ್ಣ ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಲ್ಲ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಇಲ್ಲಿ ನೋಡು, ನನಗೆ ಜಪ ತಪ ಹಿಡಿಸ್ತಾ ಇದೆ, ಆದರೆ ಸರ್ವದಾ ಸ್ಮರಣ ಮನನ ನಡೀತಾ ಇದೆ. ಒಳ್ಳೆಯದು ಷಟ್ಚಕ್ರ ಷಟ್ಚಕ್ರ ಅಂತ ಹೇಳ್ತಾರಲ್ಲ, ಅದೇನದು? ಈ ಶ್ರೀರಾಮಕೃಷ್ಣ ಹೇಳ್ತಾರೆ, ಇಲ್ಲಿ ನೋಡು ನನಗೆ ಜಪ ತಪ ಹಿಡಿಸ್ತಾ ಇಲ್ಲ ಅಂತ. ನಮ್ ಜನ ಆ ಮಾತು ಕೇಳಿದ್ರೆ ಎಷ್ಟು ಸಂತೋಷ ಆಗುತ್ತೆ ನೋಡಿ. ಶ್ರೀರಾಮಕೃಷ್ಣಿಗೆ ಅದು ಬಿಡ್ತಾ ಇರುತ್ತೆ, ನಮ್ಗೆ ಹಿಡಿಸುತ್ತೆ. ಆಮೇಲೆ ಅವ್ರು ಹೇಳಿದಲ್ಲ, ಅದೇ ಸರ್ವದಾ ಸ್ಮರಣ ಮನನ ನಡೀತಾ ಇದೆ ನನ್ನಲ್ಲಿ ಅಂತ. ನಾವು ಕೂಡ ಹಾಗೆ ಆ ಮಾತು ಎತ್ತಿದ್ಕೊಡ್ಲೆ ಒಂದಷ್ಟು ನೆನಪಿಗೆ ಬರುತ್ತಲ್ಲ, ಹೌದು ನಾವು ಎಲ್ಲಿ ನೆನಪು ಮಾಡ್ತಾ ಇದ್ವು, ಮತ್ತೆ ನಾವು ಸದಾ ಸ್ಮರಣೆ ಮಾಡ್ತಾ ಇರ್ತೀವಿ ಅಂತ ಒಂದು ಭಾಷೆ ಅನಿಸ್ತಾನೆ. ಆದ್ರೆ ಅದು ಏನೇನೋ ಸ್ಮರಣೆ ಮಾಡ್ತಾ ಇರ್ತಾನೆ ಅಂತ ಅನ್ನೋದು ಆಮೇಲೆ ಆಲೋಚನೆ ಮಾಡಿ ಗೊತ್ತಾಗುತ್ತೆ. ಶ್ರೀರಾಮಕೃಷ್ಣ ಇದನ್ನು ಹೇಳ್ತಾ, ಇದೊಂದು ದಿವ್ಯವಾದಂತಹ ಅತಿಥಿಯ ಹೊರತು ಜಪತಪಾದಿಗಳು ನಿಂತು ಹೋಗ್ಬಿಡುತ್ತವೆ. ಆನಂದ ಆನಂದ ಪ್ರಾಪ್ತಿಗೋಸ್ಕರ ತಾನೇ ಜಪತಪಾದಿಗಳು, ಆನಂದ ಪ್ರಾಪ್ತವಾದ ಮೇಲೆ ಯಾತಕ್ಕೆ ಒಂದು ಜಪ ಮಾಡಬೇಕು? ಸರಿಯೇ ಶ್ರೀರಾಮಕೃಷ್ಣ ಹೇಳಿತು, ಅದು ಬಾಕಿ ಉಳಿದವರು ಅದನ್ನು ಅನುಸರಿಸೋದಾಗಿಲ್ಲ ಅಂತ ಹೇಳಬೇಕಾಗಿಲ್ಲ ಅಂತಾನೆ. ಒಳ್ಳೆಯದು ಷಟ್ಚಕ್ರ ಅಂತ ಹೇಳ್ತಾರಲ್ಲ, ಅದೇನದು? ಶ್ರೀರಾಮಕೃಷ್ಣ ಅವನನ್ನು ಕೇಳಿಸಿಕೊಳ್ಬೇಕೆ ಅಂದ್ರೆ, ತಾನು ಏನೇನು ಅನುಭವ ಆಗಿದೆಯೋ ಅದ್ರ ಪ್ರಕಾರ ಇವನು ಹೇಳ್ತಾನೋ ಹೇಗೋ ನೋಡೋಣ ಅಂತ. ಒಂದ್ ವೇಳೆ ಸರಿಯಾಗಿ ಹೇಳದೆ ಹೋದ್ರೆ ಅದು ಹಾಗೆಲ್ಲ ಹೀಗೆ ತಿದ್ದೋಣ ಅಂತ ತಾಂತ್ರಿಕ ಬರ್ತಾ ಇರ್ತಾನೆ. ಆ ಷಟ್ಚಕ್ರಗಳು ವಿವಿಧ ತೀರ್ಥ ಸ್ಥಾನಗಳಿದ್ದಂತೆ, ಪ್ರತಿಯೊಂದು ಚಕ್ರದಲ್ಲೂ ಶಿವಶಕ್ತಿಯರ ವಾಸ, ಅವರನ್ನ ಸ್ಥೂಲ ಕಣೆಯಿಂದ ನೋಡೋದಕ್ಕಾಗುವುದಿಲ್ಲ. ಶರೀರವನ್ನ ಹೋಳು ಮಾಡಿ ಆ ಶಿವಶಕ್ತಿಯರನ್ನ ಹೊರಕ್ಕೆ ತೆಗೆಯೋದಕ್ಕಾಗುವುದಿಲ್ಲ. ಚೈತನ್ಯ ಅಂತ ಇವನು ಈ ರೀತಿ ಹೇಳ್ತಾ ಇದ್ದಾನೆ. ಷಡ್ಚಕ್ರ ಅಂತಂದ್ರೆ ತೀರ್ಥಸ್ಥಾನಗಳಿದ್ದಂತೆ, ಮೂಲಾಧಾರ ಅದೊಂದು ತೀರ್ಥಸ್ಥಾನ, ಹಾಗೆ ಅನಾಥ ಚಕ್ರ, ಹಾಗೆ ಸಹಸ್ರ ಆದವರಿಗೆ ಇರ್ತಕ್ಕಂಥ ಎಲ್ಲ ಚಕ್ರಗಳು ಕೂಡ ಒಂದು ತೀರ್ಥಸ್ಥಾನ ಇದ್ದಂತೆ ಅಂತ. ಆ ತೀರ್ಥ ಕ್ಷೇತ್ರದಲ್ಲಿ ಶಿವಶಕ್ತಿಯರಿದ್ದಾರೆ ಅಂತಂದ. ಸ್ಥೂಲ ಕಣ್ಣಿನಿಂದ ಕಾಣೋದಕ್ಕಾಗೋದಿಲ್ಲ ಅಂತ. ಇದನ್ನೆಲ್ಲ ಹೇಗಿದ್ರೆ ಅಂತ ಶರೀರವನ್ನು ಬಗೆದು ನೋಡಿದ್ರೆ, ಆಪರೇಷನ್ ಮಾಡಿ ನೋಡಿದ್ರೆ ಸಿಗೋದಿಲ್ಲ ಅಂತಂದ. ಇದನ್ನೆಲ್ಲ ಕೇಳ್ತಾ ಇದ್ದಂತಹ ಮಾಸ್ಟರ್ ಮಹಾಶಯ ನಿಶ್ಶಬ್ದವಾಗಿ ಕುಳಿತಿದ್ದಾನೆ, ಅಥವಾ ನಿಶ್ಶಬ್ದವಾಗಿ ಕುಳಿತುಕೊಂಡು ಕೇಳ್ತಾ ಇದ್ದಾನಂತೆ. ಆ ತಾಂತ್ರಿಕ ಭಕ್ತನ ಕಡೆ ನೋಡಿ ಅದನ್ನ ಕೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಒಳ್ಳೆಯದು, ಬೀಜ ಮಂತ್ರೋಪದೇಶವನ್ನು ಪಡೆಯದೆಯೇ ಸಿದ್ಧಿಯನ್ನ ಪಡೆಯಂತಾಗುತ್ತೆಯೇ ಅಂತ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಇಲ್ಲಿ ಆ ತಾಂತ್ರಿಕ ಭಕ್ತ ಹೇಳಿದ್ದಲ್ಲ, ಅದು ತೀರ್ಥಕ್ಷೇತ್ರ ಶಿವಶಕ್ತಿಯಲ್ಲಿರುತ್ತಾರೆ, ಅದು ಕಣ್ಣಿ ಕಾಣತಕ್ಕಂಥದ್ದಲ್ಲ, ಈ ಮಾತುಗಳಿದ್ದಲ್ಲ ಶ್ರೀರಾಮಕೃಷ್ಣ ಒಪ್ಕೊಂಡು ಅಂತ ಅರ್ಥ. ಶ್ರೀರಾಮಕೃಷ್ಣರು ಆ ಇಷಚಕ್ರದ ವಿಚಾರವಾಗಿ ಪದೇ ಪದೆಯಾಗಿ ಹೇಳಿದ್ದಾರೆ, ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಅದನ್ನ ನಾವು ಯುಗಾವತಾರ ಶ್ರೀರಾಮಕೃಷ್ಣ ಮೊದಲ ಸಂಪುಟದಲ್ಲಿ ವಿವರವಾಗಿ ಕಾಣಬಹುದಾಗುತ್ತೆ. ಆದ್ರೆ ಇಲ್ಲಿ ಇವನು ಈ ತರ ಹೇಳ್ತಾ ಇದ್ದಾನೆ ನೋಡಿದ್ರ, ಈ ರೀತಿ ಕೂಡ ಹೇಳ್ಬೋದು. ಅದು ಚೈತನ್ಯ ಸ್ವರೂಪ ಅಂತ ಆ ಮೂಲಭೂತವಾದಂತಹ ಅಂಶವನ್ನು ಹೇಳಿದ್ದಲ್ಲ ಅವನು ಶ್ರೀರಾಮಕೃಷ್ಣ ಒಪ್ಕೊಂಡ್ಬಿಟ್ರು. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಒಳ್ಳೆಯದು, ಬೀಜ ಮಂತ್ರೋಪದೇಶವನ್ನು ಪಡೆಯದೆ ವಿದ್ಯೆಯನ್ನು ಪಡೆಯಬೇಕಾಗುತ್ತೆಯೇ ಅಂತ. ಅದಕ್ಕೆ ತಾಂತ್ರಿಕ ಏನಾಗ್ತಾನೆ, ಪಡೆಯಬಹುದು, ಶ್ರದ್ಧೆ ಇದ್ರೆ, ಗುರುವಾಕ್ಯದಲ್ಲಿ ಶ್ರದ್ಧೆ ಇರಬೇಕು ಅಂತ. ಗುರುವಾಕ್ಯದಲ್ಲಿ ಶ್ರದ್ಧೆ ಇದೆ ಅಂತಂದ್ಬಿಟ್ರು ಆ ತಾಂತ್ರಿಕ ಸಾಧುಗಳು. ಗುರುವಾಕ್ಯದಲ್ಲಿ ಶ್ರದ್ಧೆ ಇದ್ರೆ ಅಂತ ಹೇಳಿದ್ರು. ಮೊದಲನೇದಾಗಿ ಪಡೆಯಬಹುದು ಅಂತ ಹೇಳಿದ್ರು, ಜೊತೆ ಜೊತೆಗೆ ಹೇಳಿದ್ರು ಶ್ರದ್ಧೆ ಇದ್ರೆ ಮಾತ್ರ ಅಂತಂದ್ರು. ಮೂರನೇದಾಗಿ ಗುರುವಾಕ್ಯದಲ್ಲಿ ವಿಶ್ವಾಸವಿದ್ರೆ ಶ್ರದ್ಧೆ ಇದ್ರೆ ಅಂತ. ಗುರುವಾಕ್ಯದಲ್ಲಿ ವಿಶ್ವಾಸವಿದ್ರೆ ಅಂತ ಹೇಳಿದ್ರೆ ಯಾವ ಗುರುಗಳು? ಗುರುಗಳಿದ್ದಾರೆ ಅಂತ ಹೇಳಿದಾಗ ಅದರಲ್ಲಿ ಅಲ್ವೇ, ಗುರುಗಳಿದ್ದಾರೆ ಅಂತ ಹೇಳಿದ್ರೆ ಅವರು ಮಂತ್ರದೀಕ್ಷೆ ಕೊಟ್ಟಿರ್ತಾರೆ ಅಂತ ಹೇಳಿದಾಗ, ಮಂತ್ರದೀಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬೀಜ ಮಂತ್ರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದಾಗ. ಹಾಗಾದ್ರೆ ಬೀಜ ಮಂತ್ರೋಪದೇಶವನ್ನು ಪಡೆಯದೇ ರೀತಿಯನ್ನು ಪಡೆಯಬಹುದೇ ಅಂತ ಹೇಳಿದ್ರೆ, ಪಡೆಯಬಹುದು ಅಂತ ಹೇಳಿದ್ನಲ್ಲ, ಅದರ ಅರ್ಥ ಏನು? ಗುರುವಾಕ್ಯದಲ್ಲಿ ವಿಶ್ವಾಸ ಅಂತ ಹೇಳಿದ್ರೆ ಅವನು ಮಂತ್ರ ಪಡೆದೇ ಇರಬಹುದು, ಆದರೆ ಇನ್ನು ಕೆಲವು ಸಾಧನೋಪಾಯಗಳನ್ನ ವಿವೇಕಪೂರ್ಣವಾದ ಕೆಲವು ವಾಕ್ಯಗಳನ್ನು ಹೇಳಿರ್ಬೋದು, ಅದರಲ್ಲಿ ಶ್ರದ್ಧೆ ಇಟ್ಕೊಂಡು ಮುಂದುವರೆದ ಸಾಕು ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾವು. ಅಂತೂ ಶ್ರದ್ಧೆ ಇದ್ರೆ ಆಗುತ್ತೆ ಅಂತ ಯಾವಾಗ ತಾಂತ್ರಿಕ ಸಾಧಕ ಹೇಳಿದ್ನೋ, ಶ್ರೀರಾಮಕೃಷ್ಣರು ಮಾಸ್ಟರ್ ಕಡೆಗೆ ತಿರುಗಿ ಆತನ ಗಮನವನ್ನು ಸೆಳೆದು ಹೇಳ್ತಾ ಇದ್ರೆ, ಶ್ರದ್ಧೆ ಕೇಳ್ಕೊಂಡ್ಯಾ, ಶ್ರದ್ಧೆ. ಅದಕ್ಕೆ ಆ ಮಾಸ್ಟರ್ ಮಹಾಶಯನ ಪಕ್ಕದಲ್ಲಿ ಕುಳಿಸ್ಕೊಂಡಿದ್ರು. ಶ್ರೀರಾಮಕೃಷ್ಣರು ಶ್ರದ್ಧೆಯ ಶ್ರದ್ಧೆಯನ್ನು ಸಾರ್ಥಕಂತವರು. ಶ್ರದ್ಧೆ ಒಂದು ಇದ್ಬಿಟ್ಟೆ ನಾವು ಗೆಲ್ಲೋದು ಖಂಡಿತ ಅಂತ ಮಾತನ್ನ ಪದೇ ಪದೇ ಹೇಳಿದ್ದಾರೆ ಅವರು. ಉಪನಿಷತ್ತು ಕೂಡ ಹೇಳಲಾಗಿದೆ, ಶ್ರದ್ಧೆ ಎಂದರೆ ಬಹಳ ಬಹಳ ದೊಡ್ಡದು. ಸ್ವಾಮಿ ವಿವೇಕಾನಂದರು ಕೂಡ ಗಾಸ್ಪೆಲ್ ಆಫ್ ಫೇತ್ ಶ್ರದ್ಧೆಯ ಸಂದೇಶವನ್ನು ನೀಡಿದ್ದಾರೆ. ಶ್ರದ್ಧೆ ಅಂತ ಹೇಳಿದೇನು? ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮಲ್ಲಿ ನಮಗೆ ಇರುವ ಶ್ರದ್ಧೆ ವಿಶ್ವಾಸ ದೇವರಲ್ಲಿ. ಅದು ಕೂಡ ಒಬ್ಬ ದೇವರಲ್ಲ, 333 ಕೋಟಿ ದೇವತೆಗಳಲ್ಲಿ ಶ್ರದ್ಧೆ ಇಲ್ಲದಿದ್ರು ಕೂಡ, ನಂಬಿಕೆ ಇಲ್ಲದಿದ್ರು ಕೂಡ ನೀನು ನಾಸ್ತಿಕ ಅಲ್ಲ. ಆದ್ರೆ ನಿನ್ನಲ್ಲಿ ನಿನಗೆ ನಂಬಿಕೆ ಇಲ್ಲದೆ ಹೊರತು ಅಂತ ಹೇಳಿದ್ರೆ ನೀನು ದೊಡ್ಡ ನಾಸ್ತಿಕ. ಹಿಂದಿನ ಧರ್ಮ ಹೇಳ್ತು, ಯಾರಿಗೆ ದೇವರಿಗೆ ಶ್ರದ್ಧೆ ಇಲ್ಲವೋ ಅವನು ನಾಸ್ತಿಕ ಅಂತ. ಆದ್ರೆ ಈಗ ಹೊಸ ಧರ್ಮ ಬಂದಿದೆ, ಶ್ರೀರಾಮಕೃಷ್ಣರ ನಂತರ ಹೊಸ ಧರ್ಮ ಬಂದಿದೆ. ಆ ಧರ್ಮ ಏನಂತೆ, ದೇವರಲ್ಲಿ ನಂಬಿಕೆ ಇಲ್ಲದವನು ನಾಸ್ತಿಕ ಅಲ್ಲ, ತನ್ನಲ್ಲಿ ತನಗೆ ನಂಬಿಕೆ ಇಲ್ಲದಿರತಕ್ಕಂಥವನೇ ನಾಸ್ತಿಕ ಅಂತ. ಎಂಥ ಮಾತಿದ್ದೇವೆ! ಇದನ್ನು ಆಲೋಚನೆ ಮಾಡೋದು ಮಾತ್ರ ಅಲ್ಲ, ಕೆಲವಾರು ವರ್ಷಗಳವರೆಗೆ ಈ ಭಾವನೆಯಲ್ಲೇ ಬರಬೇಕು ನಮ್ಮ ಮನಸ್ಸು. ನಮ್ಮ ಜನರ ಮುಖವನ್ನು ನೋಡಿದ್ರೆ ಇವರು ಬದುಕುವ ಶ್ರದ್ಧೆಯನ್ನು ಉಳ್ಳವರಾಗಿದ್ದಾರೆ ಇಲ್ಲದೆ ಅಂತ ಅವ್ರು ಹೇಳ್ಬಿಟ್ಟು ಯಾಕಾದ್ರೂ ಇವರು ಬದುಕ್ತಾ ಇದ್ದಾರಪ್ಪ ಅಂತ ನಾನು ಕಾಣಿಸುತ್ತೆ. ಆದ್ರಿಂದ ಶ್ರೀರಾಮಕೃಷ್ಣರು ಆ ಶ್ರದ್ಧೆಯ ಬಗ್ಗೆ ಹೆಚ್ಚು ತೆಕ್ಕೊಳ್ಳೋದಕ್ಕೋಸ್ಕರ ಮಾಸ್ಟರ್ ಮಾಸ್ಟರ್ ಗಮನವನ್ನು ಸೆಳೆದಿದ್ದನ್ನ ನಾವು ಗಮನಿಸಬೇಕು. ನನ್ನಿಂದ ಏನು ಬೇಕಾದ್ರೂ ಸಾಧ್ಯವುಂಟು, ನಾನು ಏನು ಬೇಕಾದ್ರೂ ಮಾಡಬಲ್ಲೆ ಅಂದ್ರೆ ಈ ಆತ್ಮಶ್ರದ್ಧೆ. ಸ್ವಾಮಿ ವಿವೇಕಾನಂದ ಹೇಳಿದ್ರು, ಒಬ್ಬ ಅಮೆರಿಕದ ಬಾಲಕನನ್ನು ಕೇಳಿ ನೋಡಿ, ಅವನ ಎದೆ ಮೇಲೆ ಕೈ ತರ್ತಾನೆ, ನಾನೊಬ್ಬ ಅಮೆರಿಕದ ಬಾಲಕ, ನಾನು ಏನು ಬೇಕಾದ್ರೂ ಸಾಧಿಸಬಲ್ಲೆ ಅಂತ. ಒಬ್ಬ ಇಂಗ್ಲೆಂಡಿನ ಬಾಲಕನನ್ನು ಕೇಳಿ ನೋಡಿ, ಅವನು ಕೂಡ ಹೇಳ್ತಾನೆ, ನಾನೊಬ್ಬ ಆಂಗ್ಲ ಬಾಲಕ, ನಾನು ಏನು ಬೇಕಾದ್ರೂ ಸಾಧಿಸಬಲ್ಲೆ ಅಂತ. ಹಾಗೆ ಇತರ ಎಲ್ಲ ರಾಷ್ಟ್ರಗಳ ಬಾಲಕರನ್ನು ಕೇಳಿ ನೋಡಿ, ಅವರೆಲ್ಲರೂ ಕೂಡ ಅದೇ ರೀತಿ ಉತ್ತರ ಕೊಡಬಲ್ಲರು. ಆದ್ರೆ ನಿಮ್ಮ ಭಾರತದ ಬಾಲಕನನ್ನು ಕೇಳಿ ನೋಡಿ, ಅವನು ಅದೇ ಬಗೆಯ ಉತ್ತರ ಕೊಡಬಲ್ಲನೇ? ಭಾರತದ ಬಾಲಕನಿರಲಿ, ಆ ಬಾಲಕನ ತಾತ ಕೂಡ ಹಾಗೆ ಹೇಳ ಅಂತ ಸ್ವಾಮಿ ವಿವೇಕಾನಂದ ಗರ್ಜಿಸ್ತಾರೆ. ಈ ಬಗೆಯ ಶ್ರದ್ಧೆ ನಮ್ಮ ಇಡೀ ಜಗತ್ತನ್ನೇ ನಾವು ಕೇಳ್ತೇವೆ. ಜಗತ್ತು ಯಾವ ಲೆಕ್ಕ? ಭಗವಂತನನ್ನೇ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ತೇವೆ, ಭಗವಂತನ ಹೇಗೆ ತರ್ತೇವೆ ಆಗಿರತಕ್ಕಂತಹ ಶ್ರದ್ಧೆ ನಮ್ಮಲ್ಲಿರಬೇಕು ಅಂತ ನಮ್ಮ ಅರ್ಥದಲ್ಲಿ ಈ ಶ್ರದ್ಧೆಯ ಬಗ್ಗೆ ಮಾಸ್ಟರ್ ಮಹರ್ಷಿಯ ಗಮನವನ್ನ ಶ್ರೀರಾಮಕೃಷ್ಣರು ಸೆಳಿತಾ ಇದ್ದಾರೆ ಅಂಥೇಳಿ ಇಂದಿನ ಉಪನ್ಯಾಸವನ್ನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ದಿನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ 5 ಗಂಟೆಗೆ ಮುಂದುವರಿಸ್ತೇನೆ.